ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶು ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅನಿಲ್ ಕುಮಾರ್ ಜಿಕೆ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರೈತ ಬಾಂಧವರು, ಇವತ್ತು ಕೃಷಿ ಮಾಡೋದೇ ಭಾಳ ಕಷ್ಟ ಸಾಧ್ಯ ಆದಂಥ ಪರಿಸ್ಥಿತಿ. ಯಾಕಂದರೆ ಪಶುಗಳ ಉಪಯೋಗನೇ ಭಾಳ ಕಡಿಮೆ ಆಗಿದೆ, ಟ್ರ್ಯಾಕ್ಟರ್ಗಳ ಉಪಯೋಗ ಜಾಸ್ತಿ ಆಗಿದೆ, ಕೃಷಿ ಮಾಡೋದು ಖರ್ಚಿನ ಒಂದು ಬಾಬತ್ತಾಗ್ಬಿಟ್ಟದೆ. ಮೊದಲಿನ ಕಾಲ ಇತ್ತು, ಯಾವಾಗಲೂ ಕೂಡ ಮನೆಯಲ್ಲಿ ಒಂದಿಷ್ಟು ಎತ್ತು, ಎಮ್ಮೆ, ಆಕಳ ಇದ್ದೇ ಇರ್ತಿದ್ದು, ದನದ ಕೊಟ್ಟಿಗೆ ಅಂತ ಇರ್ತಿತ್ತು. ಹಾಗಾಗಿ ತಾವೇ ನಿರ್ವಹಣೆ ಮಾಡೋರು, ತಮ್ಮ ಹೊಲದಲ್ಲಿ ಮತ್ತು ತೋಟದಲ್ಲಿ ಬೆಳೆದಂತಹ ಮೇವಿನ ಪದಾರ್ಥಗಳೇ ಅವುಗಳಿಗೆ ಆಹಾರ ಆಗ್ತಿದ್ವು, ಮತ್ತು ಜಾನುವಾರುಗಳನ್ನು ಮನೆಯ ಸದಸ್ಯರಾಗಿ ಸಾಕುವಂಥದ್ದು ರೂಢಿ ಇತ್ತು. ಹೀಗಾಗಿ ಬದುಕಿನಲ್ಲಿ ಸಾಕಷ್ಟು ನೆಮ್ಮದಿ ಇತ್ತು. ಈಗೇನಾಗಿದೆ, ಜಾನುವಾರುಗಳ ನಿರ್ವಹಣೆನೇ ಭಾಳ ಕಷ್ಟ ಆಗಿದೆ. ಜಾನುವಾರುಗಳ ನಿರ್ವಹಣೆ ಕಷ್ಟ ಆಗಿರೋದಕ್ಕೆ ಬೇಕಾದಂತಹ ಸಾವಯವ ಗೊಬ್ಬರ ನಮ್ಮ ಭೂತಾಯಿಗೆ ಕಡಿಮೆ ಆಗಿದೆ. ಹೀಗಾಗಿ ಭೂಮಿಗೆ ನಾವು ಬೇರೆ ಗೊಬ್ಬರ ಹಾಕೋದೇ ಭಾಳ ಜಾಸ್ತಿ ಆಗಿದೆ. ಅದರಿಂದ ಖರ್ಚಿನ ಬಾಬತ್ತು ಜಾಸ್ತಿ ಆಗ್ತದೆ. ಆಮೇಲೆ ಇಳುವರಿ ಬಂದರೆ ಖರ್ಚು ತೆಗೆದ್ರೆ ಆಮೇಲೆ ಲಾಭದ ಅಂಶ ಭಾಳ ಕಡಿಮೆ ಆಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ರೈತ ಬಾಂಧವರು ಸಂಕಷ್ಟದಲ್ಲಿದ್ದಾರೆ, ಬೇರೆ ಬೇರೆ ವಿಭಾಗಗಳ ಕಡೆ ಮುಖ ಮಾಡ್ತಾ ಇದ್ದಾರೆ, ಉದ್ಯೋಗವನ್ನು ಅರಸಿ ಹೊರಗಡೆ ಹೋಗ್ತಾ ಇದ್ದಾರೆ. ಹಂಗಾಗಬಾರ್ದು ಅಂತಂದರೆ ಈ ಜಾನುವಾರುಗಳ ಒಂದು ನಿರ್ವಹಣೆ ಭಾಳ ಅವಶ್ಯಕತೆ ಅದ. ಇವತ್ತಿಗೂ ಕೂಡ ನಾವು 1-2-3 ಎಕರೆ ಇದ್ದವರು, ಟ್ರ್ಯಾಕ್ಟರ್ ಬೇಕಾಗೇ ಇಲ್ಲ ನಮಗೆ. ಜಾನುವಾರುಗಳನ್ನು ಉಪಯೋಗ ಮಾಡಿ ಖಂಡಿತವಾಗಿಯೂ ಕೂಡ ಉತ್ತಮ ಬೆಳೆಯನ್ನು ಬೆಳಿಬಹುದು. ಎಡೆಕುಂಟೆ ಇರ್ಬೋದು, ಆಮೇಲೆ ಹರಗ್ಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಎತ್ತುಗಳು ನಮ್ಗೆ ಬಹಳ ಸಹಕಾರಿ. ರಾಶಿ ಮಾಡೋಕ್ಕೂ ಕೂಡ ಈಗಂತೂ ರಾಶಿ ಯಂತ್ರಗಳು ಬಂದಿವೆ, ಅದು ಬೇರೆ ವಿಷಯ. ಒಟ್ಟಾರೆ ಪಶುಗಳು ನಮ್ಮ ಜೊತೆಗಿದ್ದರೆ ನಮ್ಮ ಆರೋಗ್ಯವೂ ಚಲೋ ಇರ್ತದೆ. ಒಳ್ಳೆಯ ಹಾಲು ಹೈನ ಇರೋದರಿಂದ ಅಲ್ಲಿ ಒಂದು ಪರ್ಯಾಯ ಉತ್ಪನ್ನ ಕೂಡ ಹಾಲಿನಿಂದ ಸಿಗೋ ಸಾಧ್ಯತೆ ಇದೆ. ಇದನ್ನು ನಾವು ಮನಗಾಣಬೇಕಾಗಿದೆ. ಮೊದಲನ್ನ ವೈಭವ ಮರುಕಳಿಸ್ಬೇಕು ಅಂತಂದರೆ ಈ ಜಾನುವಾರುಗಳ ಒಂದು ನಿರ್ವಹಣೆ ಮಾಡೋದನ್ನು ಕಲಿಬೇಕು. ಜಾನುವಾರುಗಳಿಗೆ ಬೇಕಾದಂಥ ಒಂದು ಮೇವು ಅದನ್ನು ಕೂಡ ನಾವು ದಾಸ್ತಾನು ಮಾಡೋದು, ಒಂದು ಪೌಷ್ಟಿಕಾಂಶವನ್ನು ಸೇರಿಸಿ ಜಾನುವಾರುಗಳಿಗೆ ಕೊಡುವಂಥದ್ದನ್ನು ನಾವು ಕಲಿಬೇಕಾಗ್ತದೆ. ಈಗ ವಿಶೇಷವಾಗಿ ಬೇಸಿಗೆಯಲ್ಲಂತೂ ಜಾನುವಾರುಗಳು ಅಷ್ಟೇ ಅಲ್ಲದೆ ನಾವು ಮನುಷ್ಯರು ತೊಂದರೆಗೆ ಒಳಗಾಗ್ತೀವಿ. ಸಾಕಷ್ಟು ನೀರಿನ ತೊಂದರೆ ಇರ್ತದೆ, ಸಾಕಷ್ಟು ಬಿಸಿಲಿನ ತಾಪಮಾನ ಇರೋದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರುಗಳಾಗ್ತದೆ. ಇಂಥ ಸಮಯದೊಳಗೆ ಪಶುಗಳನ್ನು ನಾವು ನಿರ್ವಹಣೆ ಮಾಡೋದು ಹೇಗೆ, ಈ ಕುರಿತಂತೆ ಇವತ್ತು ವಿಸ್ತೃತವಾಗಿ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರಾಯೋಜಕರಾಗಿರುವಂಥ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪಶು ವಿಜ್ಞಾನ ಒಂದು ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಅನಿಲ್ ಕುಮಾರ್ ಜಿ ಕೆ ಅವರಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಅನಿಲ್ ಕುಮಾರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ಕೃಷಿಯೊಳಗೆ ನಾವೇನು ಶೋಧಿಸ್ತೀವಿ ಅದರ ಮೂಲಕ ನಾವು ಸಾಧನೆ ಮಾಡ್ತೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಹೆಸರು ಕೃಷಿ ಶೋಧನೆ ಸಾಧನೆ. ಇವತ್ತು ಜಾನುವಾರುಗಳ ಒಂದು ನಿರ್ವಹಣೆ ಹೇಗೆ ಮತ್ತು ಮೇವುಗಳ ನಿರ್ವಹಣೆ ಹೇಗೆ, ಆರಂಭದೊಳಗೆ ಬೇಸಿಗೆಯ ವಾತಾವರಣ ಹೇಗೆ ಒಂದು ನಮಗೆ ಸವಾಲುಗಳನ್ನು ತಂದು ಇಡುತ್ತದೆ, ಮಾಹಿತಿ ಕೊಡ್ಬೋದಾ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಧಾರವಾಡದ ಹವಾಮಾನ ಈಗ ನವೆಂಬರ್ ಡಿಸೆಂಬರಿಂದ ಹಿಡಿದು ಫೆಬ್ರವರಿ ಮಾರ್ಚ್ವರೆಗೆ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 27-28 ಸರಾಸರಿ ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಟೆಂಪ್ರೇಚರ್ ಇವತ್ತು ಆಲ್ಮೋಸ್ಟ್ 35-36 ದಾಟ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಮೋಸ್ಟ್ಲಿ ಆಲ್ಮೋಸ್ಟ್ 38-39 ಹೋಗಿ 40 ಟಚ್ ಆದರೂ ಆಶ್ಚರ್ಯ ಇಲ್ಲ. ಸೊ ಹೀಗಿರುವಾಗ ಈಗ ನಮಗೆಲ್ಲ ಅದು ಅದರದ್ದು ಗೊತ್ತಾಗ್ತಾ ಇದೆ, ಬೆವರು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ನೀರು ಕುಡಿಯೋದಕ್ಕೆ ಇದು ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಇಷ್ಟು ಎಫೆಕ್ಟ್ ಆಗುವಾಗ ನಮ್ಮಲ್ಲಿರುವಂತಹ ಜಾನುವಾರುಗಳಲ್ಲಿ ಯಾವ ರೀತಿ ಅದನ್ನು ನೋಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮಾರ್ಚಿಂದನೇ ಉತ್ಪಾದನೆ ಮೋಸ್ಟ್ಲಿ ಕಡಿಮೆ ಆಗಬಹುದು, ಬೇಸಿಗೆ ಜಾಸ್ತಿ ಆದಾಗ ಹಾಲಿನ ಉತ್ಪಾದನೆ ಕಡಿಮೆ ಆಗೋ ಸಾಧ್ಯತೆಗಳು ಎಲ್ಲ ಇರುತ್ತೆ. ಇದು ಪ್ರತಿ ವರ್ಷ ನಾವು ನೋಡ್ತಾ ಇರೋದು. ಟೆಂಪ್ರೇಚರ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಹಾಲಿನ ಉತ್ಪಾದನೆ 25-50% ಮಟ್ಟ ಕಡಿಮೆ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಉತ್ಪಾದಕತೆ ಅಂತ ಹೇಳ್ತೀವಿ, ಎಷ್ಟೇ ನಾವು ಆಹಾರ ಚೆನ್ನಾಗಿ ಕೊಟ್ಟರು ಕೂಡ ಅದರ ತಕ್ಕನಾಗಿ ಹಾಲು ಉತ್ಪಾದನೆ ಆಗಲಿಕ್ಕಿಲ್ಲ. ಯಾವುದೋ ಹೈನು ರಾಸುಗಳಲ್ಲಿ ಕೋಳಿಗಳಲ್ಲಿ ಮೊಟ್ಟೆ ಅದು ಸಮಸ್ಯೆ ಬರಬಹುದು. ಮೊಟ್ಟೆಯ ಹೊರಗಡೆ ಕವರ್ ಏನಿದೆ, ಶೆಲ್ ಅಂತ ಹೇಳ್ತೀವಿ, ಅದು ತಿನ್ನಾಗಿ ಮೊಟ್ಟೆ ಒಡೆಯೋ ಸಾಧ್ಯತೆ ಇರುತ್ತೆ. ಕ್ವಾಲಿಟಿ ಕಡಿಮೆ ಆಗ್ತದೆ, ಹಾಲಿನ ಕ್ವಾಲಿಟಿ ಹಾಲು ತೆಳು ಆಗ್ತದೆ. ಈ ತರದೆಲ್ಲ ಸಮಸ್ಯೆಗಳು ಜೊತೆಗೆ ಆ ರಾಸಗಳಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಕಾಣಬಹುದು. ಒಂದ್ ಮೇನ್ ಕೆಚ್ಚಲ ಬಾವು ಈ ನಡುವೆ ಅದು ಕಾಣುವಂತ ಸಾಧ್ಯತೆಗಳಿದೆ. ಚಾಕದ ಒತ್ತಡ ಜಾಸ್ತಿ ಆದಾಗ ಪ್ಯಾರಾಸೈಟಿಕ್ ಇನ್ಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಹೊರಪರಾವಲಂಬಿಗಳು ಜಾಸ್ತಿ ಆಗಿ ಇವೆಲ್ಲ ಸೇರಿ ಒಂದು ಉತ್ಪಾದನೆ ಜೊತೆಗೆ ಆರೋಗ್ಯ ಕೂಡ ಕುಂಠಿತ ಆಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಸೊ ಇದು ಆಗದ ಹಾಗೆ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸಾಮಾನ್ಯವಾಗಿ ನಾವು ಏನು ಮಾಡದಿದ್ರು ಕೂಡ ಎಲ್ಲಾ ಜಾನುವಾರುಗಳಲ್ಲಿ ನೈಸರ್ಗಿಕ ಕಾರ್ಯವಿಧಾನ ಇದೆ. ಅಂದ್ರೆ ಹೇಗೆ ನಮ್ಮ ದೇಹದ ಶಾಖವನ್ನ ನಾವು ಒಂದು ರೇಂಜ್ ಅಲ್ಲಿ ಇಟ್ಕೊಬೇಕು ಅಂತ ಹೇಳಿ, ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ ಹವಾಮಾನದಲ್ಲಿ ಜಾಸ್ತಿ ಆದ ತಕ್ಷಣ ಉಸಿರಾಟ ಜಾಸ್ತಿ ಆಗುವಂಥದ್ದು, ಅವು ನೆರಳಿಗೆ ಹೋಗಿ ನಿಲ್ಲುವಂಥದ್ದು, ಬೆವರು ಜಾಸ್ತಿ ಆಗುವಂಥದ್ದು. ಸೊ ಈ ರೀತಿಯ ಮುಂತಾದ ವಿಧಾನಗಳಿಂದ ಜಾನುವಾರುಗಳು ತಮ್ಮನ್ನೇ ತಾವು ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾವೆ. ಇದು ಆಗಲಿಲ್ಲ ಅಂದಾಗ ಏನಾಗುತ್ತೆ, ಶಾಖದ ಒತ್ತಡ ಜಾಸ್ತಿ ಆದಾಗ ನಾನು ಈಗಾಗಲೇ ಹೇಳಿದಂಗೆ ಉತ್ಪಾದನೆ ಮೇಲೆ ಪ್ರಭಾವ ಬೀರುತ್ತದೆ, ಆರೋಗ್ಯದ ಮೇಲೆ ಪ್ರಭಾವ ಬರುತ್ತದೆ, ಉತ್ಪಾದಕತೆ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಇದನ್ನೆಲ್ಲ ನಾವು ನೋಡಿ ಅದನ್ನು ತಡೆಗಟ್ಟುವುದು ಬಹಳ ಮುಖ್ಯವಾಗಿದೆ. ಡಾಕ್ಟರ್ ಅನಿಲ್ ಕುಮಾರ್ ಅವರು, ಈಗ ನೋಡ್ರಿ ಮೊದಲು ಒಂದು ಕಾಲ ಇತ್ತು ಎತ್ತುಗಳ ಮೇಲೆ ಅವಲಂಬನೆ ಇದ್ವಿ, ಹೊಲದಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕಾಯ್ತು, ಆಮೇಲೆ ಹಾಲು ಉತ್ಪನ್ನಕ್ಕಿಂತ ಹೆಚ್ಚು ಮನೆಯಲ್ಲೆಲ್ಲ ದಂಧಕ್ಕೆ ಅಂತಿರ್ತಿದ್ವು. ಈಗ ರಾಸುಗಳ ಒಂದು ಉಪಯೋಗ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಒಬ್ಬ ವಿಜ್ಞಾನಿಯಾಗಿ ತಾವು ಹೇಗೆ ಇದನ್ನು ನೋಡ್ತೀರಿ? ಯಾಕೆ ನಮ್ಮ ರೈತ ಬಾಂಧವರು ಹಿಂಜರಿತಾ ಇದ್ದಾರೆ? ಒಂದನೇದಾಗಿ ಈಗ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ಮೇಂಟೆನೆನ್ಸ್. ಹೀಗಾಗಿ ಬಹಳ ಜನ ರೈತರ ಜೊತೆಲಿ ನಾವು ಮಾತಾಡಿದಾಗ ಏನು ಮೊದಲೆಲ್ಲ ನಾವೇನು ಮಾಡ್ತಾ ಇದ್ವಿ, ನಾವು ಎತ್ತುಗಳನ್ನು ಎಲ್ಲ ಸಮಯದಲ್ಲೂ ನಾವು ಇಟ್ಕೊಂತ ಇದ್ವಿ. ಇವಾಗ ಎತ್ತುಗಳ ಮೇಂಟೆನೆನ್ಸ್ ಬಹಳ ಖರ್ಚು ಜಾಸ್ತಿ ಇರೋದ್ರಿಂದ ಯಾವಾಗ ಬೇಕು ಅವಾಗಷ್ಟೇ ಇಟ್ಕೊಂತಾರೆ. ಇದು ಬಹಳ ಒಂದು ಚೇಂಜ್. ಇನ್ನೊಂದು ಮೆಕನೈಸೇಷನ್, ಇವಾಗೆಲ್ಲ ನಮ್ಮಲ್ಲಿ ಟ್ರ್ಯಾಕ್ಟರ್ ಸಿಗ್ತಾ ಇದೆ, ಅದು ಕೂಡ ಒಂದು ಮೇನ್ ಇದು. ಮೂರನೇದಾಗಿ ನಮ್ಮಲ್ಲಿ ಮೊದಲು ನಮ್ಮ ಮನೆಗೇನು ಬೇಕೋ ಎಲ್ಲ ನಮ್ಮಲ್ಲೇ ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ಸೊ ಇವಾಗ ಆ ಥರ ಇಲ್ಲ, ನಮ್ಮಲ್ಲಿ ಏನೇ ಇದ್ರೂ ನಾವು ಬೇರೆ ಕಡೆಯಿಂದ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊತಾ ಇದ್ದೀವಿ. ಸೊ ಇದೆಲ್ಲ ರೀಸನ್ಸಿಂದಾಗಿ ಏನಾಗಿದೆ, ನಮ್ಮಲ್ಲಿ ರಾಸುಗಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ. ಬಟ್ ಆದರೂ ಕೂಡ ಎಲ್ಲ ಎಷ್ಟಿದೆ ಈಗಾಗಲೇ ನಮ್ಮ ರಾಸುಗಳ ಇದನ್ನು ಮಾಡ್ತಾ ಇದ್ದಾರೆ, ಈ ವರ್ಷ ನೋಡಿದ್ರೆ ಗೊತ್ತಾಗುತ್ತೆ ನಾವು ಆ್ಯಕ್ಚುಲಿ 500 ರಾಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಎತ್ತುಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಹಾಲು ಉತ್ಪಾದನೆ ಮಾಡುವಂತಹ ರಾಸುಗಳು ಅವುಗಳ ಸಂಖ್ಯೆ ಜಾಸ್ತಿ ಆಯ್ತಾ ಇದೆ. ಅಂದರೆ ನಮ್ಮಲ್ಲಿ ನಮ್ಮ ಫೋಕಸ್ ಯಾವ ಕಡೆ ಇದೆ ಅಂತ ಹೇಳಿದ್ರೆ ಉತ್ಪಾದನೆ, ನಮ್ಮಲ್ಲಿ ಯಾವುದು ಪ್ರಾಡಕ್ಟ್ ಬರ್ತಾ ಇದೆ ಅಂಥದಕ್ಕೆ ನಾವು ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಮೊದಲೆಲ್ಲ ಹೋರಿಗಳನ್ನ ಇಟ್ಕೊಂತ ಇದ್ರಿ, ಯಾಕೆಂದ್ರೆ ನಾವು ಹೋರಿಗಳ ಕ್ರಾಸ್ ಮಾಡಕ್ಕೆ ಬೇಕಾಗಿತ್ತು. ಇವಾಗ ಆ ಥರ ಇಲ್ಲ, ಈಗ ನಮ್ಮಲ್ಲೆಲ್ಲ ನೀವು ಹಾಸ್ಪಿಟ್ಲಿಗೆ ಹೋದರೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಹಾಸ್ಪಿಟ್ಲಲ್ಲಿ ಮಾಡೋದ್ರಿಂದ ನಾವು ಒಂದು ಹೋರಿಯನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಖರ್ಚು ಬರ್ತದೆ. ಸೊ ಹಾಗಾಗಿ ಅದು ವ್ಯವಸ್ಥೆಗಳೆಲ್ಲ ಸ್ವಲ್ಪ ಕಾಲಕ್ರಮೇಣ ಸ್ವಲ್ಪ ಬದಲಾಗಿದೆ. ಆ್ಯಕ್ಚುಲಿ ಟೋಟಲ್ ನಂಬರ್ ನೋಡೋದ್ರೆ ನಂಬರ್ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ರಾಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿ ನಾವು ಸರ್ವೆಲ್ಲಿ ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಮಂತ್ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ಎಷ್ಟಿದೆ ಅಂತ ಹೇಳಿ. ಸೊ ಟೋಟಲ್ ನಂಬರ್ ಚೇಂಜ್ ಆಗಿಲ್ಲ, ಬಟ್ ಯಾವ ವಿಧದ ಜಾನುವಾರುಗಳಿದೆ ಅವುಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೀವಿ. ಅನಿಲ್ ಕುಮಾರ್ ಜಿ ಕೆ ಅವರೇ, ಈಗ ವಿಶೇಷವಾಗಿ ನಾವು ರಾಸುಗಳನ್ನು ನಾವು ನಿರ್ಮಾಣ ಮಾಡಬೇಕು, ರಾಸುಗಳ ಆರೋಗ್ಯ ಈಗ ಬೇಸಿಗೆ ಕಾಲದೊಳಗೆ ಸೂಕ್ಷ್ಮ ಇರ್ತದೆ, ಮತ್ತು ನೀರಿನ ಒಂದು ಕೊರತೆ ಇರೋದರಿಂದ ಎಲ್ಲಿ ಬೇಕಲ್ಲ ನೀರು ಕೊಡುವ ಸಾಧ್ಯತೆ ಇರ್ತದೆ. ಈ ಪಶುಗಳ ಆರೋಗ್ಯವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಂದರೆ ಎಷ್ಟೋ ಜನ ಬೆಳಗ್ಗೆಯಿಂದ ಈ ಕೆರೆ ದಂಡೆ ಇದ್ದರೆ ಅವರು ಬೆಳಗ್ಗೆ 10 ಗಂಟೆಗೆ ಬಿಟ್ಬಿಡ್ತಾರೆ, ಸಾಯಂಕಾಲ ಮತ್ತೆ ಕರ್ಕೊಂಡ್ಬರ್ತಾರೆ. ಈ ಹೊರಗಡೆ ಹೋಗಿ ಪಶುಗಳು ಆಹಾರವನ್ನು ತೆಗೆದುಕೊಳ್ತಾವಲ್ಲ, ಅವುಗಳ ಆರೋಗ್ಯಕ್ಕೆ ಹೇಗೆ ಸೂಕ್ತ ಇದೆ? ಈಗ ನಾವೇ ನೋಡ್ತಾ ಇದ್ವಿ ಪ್ರತಿದಿನ ಈಗ ಹವಾಮಾನದಲ್ಲಿ ಈಗ ಶಾಖ ಅಥವಾ ಟೆಂಪರೇಚರ್ ಅಂತ ಏನು ಹೇಳ್ತೀವಿ, ಒಂದು ಬೆಳಿಗ್ಗೆ ಎಷ್ಟಿರ್ತದೆ 26-27 ಡಿಗ್ರಿಯಿಂದ ಹಿಡಿದು ಮಧ್ಯಾಹ್ನ 35-36 ಮತ್ತೆ ಕಡಿಮೆ ಆಗ್ತದೆ. ಯಾವಾಗ ತುಂಬ ಜಾಸ್ತಿ ಇರುತ್ತದೆ, ಆಲ್ಮೋಸ್ಟ್ ನಿಮಗೆ 10-11 ಗಂಟೆಗೆ ಇಂದ 4 ಗಂಟೆವರೆಗೂ ಆ ಟೈಮ್ ಭಾಳ ಜಾಸ್ತಿ ಉಷ್ಣ ಇರುವಂತಹ ಸಮಯ. ಸೊ ಈ ಸಮಯದಲ್ಲಿ ನೀವೇನಾದರೂ ನಿಮ್ಮ ರಾಸುಗಳನ್ನು ಹೊರಗಡೆ ಬಿಟ್ಟರೆ ಆ ಟೈಮಲ್ಲಿ ಶಾಖದ ಒತ್ತಡ ಜಾಸ್ತಿ ಆಗ್ತದೆ. ಶಾಖದ ಒತ್ತಡ ಜಾಸ್ತಿ ಆಗಿ ನಾನು ಈ ಹಿಂದೆ ಹೇಳಿದಂಗೆ ಇದೆಲ್ಲ ಸಮಸ್ಯೆಗಳು ಕಾಣುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆರೋಗ್ಯವಾಗಿರಬೇಕು ರಾಸುಗಳು ಅಂತ ಹೇಳಿದ್ರೆ ಯಾವಾಗಲೂ ತಂಪಾಗಿರುವ ಹೊತ್ತಲ್ಲಿ ನಾವು ಹೊರಗಡೆ ಬಿಡಬೇಕು. ತಂಪಾಗಿರೋ ಹೊತ್ತಲ್ಲಿ ಅವುಗಳಿಂದ ಕೆಲಸ ಮಾಡಿಸಿದ್ರೆ ಕೆಲಸ ಮಾಡಿಸ್ಬೇಕು. ಎಸ್ಪೆಷಲಿ ಈಗ ಮಾರ್ಚಿಂದ ಹಿಡಿದು ಜೂನ್ ಮಟ್ಟ ಈ ಟೈಮಲ್ಲಿ ಇರುವಂತಹ ಒಂದು ಸಮಯವನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಆ ತಂಪಾದ ವಾತಾವರಣದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದು, ಯಾವಾಗ ಶಾಖ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಅವುಗಳನ್ನು ನೆರಳಲ್ಲಿಡಬೇಕು. ಆಮೇಲೆ ಸಾಧ್ಯವಾದಷ್ಟು ಒಳ್ಳೆಯ ನೀರನ್ನು ಕೊಡಬೇಕು, ಹೆಚ್ಚು ನೀರನ್ನು ಕೊಡಬೇಕು. ಈಗ ಒಂದು ಜಾನುವಾರಿಗೆ ಆಲ್ಮೋಸ್ಟ್ 500 ರಾಸು ಇದ್ದರೆ ಯೂಶ್ವಲಿ ಒಂದು 35-40 ಲೀಟ್ರ್ ಸಾಕಾಗ್ತದೆ ದಿನಕ್ಕೆ. ಈ ಸಮಯದಲ್ಲಿ ಆಲ್ಮೋಸ್ಟ್ 60 ಲೀಟ್ರಷ್ಟು ನೀರು ಬೇಕು. ಸೊ ಅದಕ್ಕೆ ದಿನಕ್ಕೆ ಅಟ್ಲೀಸ್ಟ್ ಒಂದು 5-6 ಟೈಮ್ ನೀವು ಅದನ್ನು ನೀರು ಕೊಡಬೇಕಾಗತ್ತೆ. ಈ ಕುರಿ ಮತ್ತು ಮೇಕೆ ಇದ್ರೆ ಆಲ್ಮೋಸ್ಟ್ 4-5 ಲೀಟರ್ಷ್ಟು ನೀರು ಕೊಡಬೇಕಾಗ್ತದೆ. ಹಾಲು ಕೊಡುವಂತಹ ರಾಸುಗಳಿದ್ರೆ 1 ಲೀಟರ್ ಹಾಲಿಗೆ 5 ಲೀಟರ್ಷ್ಟು ಎಕ್ಸ್ಟ್ರಾ ನೀರು ಬೇಕು. ಸೊ ಅಂದ್ರೆ 40-50 ಲೀಟರ್ ಅದಕ್ಕೆ ನೀರು ಬೇಕಾಗ್ತದೆ. ಜೊತೆಗೆ 10 ಲೀಟರ್ ಹಾಲು ಕೊಡ್ತಾ ಇದ್ರೆ ಇನ್ನೂ 50 ಲೀಟರ್ ಎಕ್ಸ್ಟ್ರಾ ನೀರು ಬೇಕಾಗ್ತದೆ ಒಂದು ದಿನಕ್ಕೆ. ಸೊ ಅದನ್ನ ಒಂದು ಟೈಮಲ್ಲಿ ಕೊಟ್ಟರೆ ಆಗಂಗಿಲ್ಲ, ಅದಕ್ಕೆ ದಿನಕ್ಕೆ ಏನ್ ಮಾಡಬೇಕಾಗ್ತದೆ, ನಾವು ಸುಮಾರು 5-6 ಟೈಮ್ ಅದನ್ನ ಬೇರೆ ಬೇರೆ ಟೈಮಲ್ಲಿ ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಇನ್ನೊಂದು, ಬಿಸಿಲಿಗೆ ಡೈರೆಕ್ಟ್ ಆಗಿ ಹೋಗಬಾರ್ದು ಯಾವುದು ರಾಸುಗಳು, ಆ ಶಾಖ ಅವಾಗ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಅವು ಇರುವಂತಹ ಒಂದು ಪರಿಸರ ಅದು ಬಹಳ ಇಂಪಾರ್ಟೆಂಟ್. ಇರುವ ಪರಿಸರದಲ್ಲಿ ಹವಾಮಾನದಲ್ಲಿ ನಾವು ಟೆಂಪರೇಚರ್ ಹೆಂಗ್ ಕಡಿಮೆ ಮಾಡ್ತೀವಿ ಅದನ್ನ ನಾವು ನೋಡ್ಕೋಬೇಕು. ಈಗ ಶೆಡ್ಗಳು ಇರುತ್ತೆ ಕೊಟ್ಟಿಗೆಗಳಲ್ಲಿ, ಕೊಟ್ಟಿಗೆಗಳು ಈಗಾಗಲೇ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ, ಬಟ್ ಈಗ ಶೀಟ್ಸ್ ಎಷ್ಟು ಅದು ಹೀಟ್ ಆಗ್ತದೆ ಅಂತ ನೋಡ್ಬೇಕಾಗ್ತದೆ. ಆ ರೀತಿ ಹೀಟ್ ಆಗ್ತಾ ಇದ್ರೆ ಏನ್ ಮಾಡ್ಬೇಕಾಗ, ಮೇಲ್ಗಡೆ ಏನಾದ್ರೂ ನೀವು ಹುಲ್ಲಿಂದ ಅದನ್ನ ಕವರ್ ಮಾಡುವಂತದ್ದು ಅಥವಾ ಬಿಳಿ ಬಟ್ಟೆಯಿಂದ ಕವರ್ ಮಾಡುವಂತದ್ದು, ಈ ತರದ್ದೆಲ್ಲ ವ್ಯವಸ್ಥೆಗಳು ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಸ್ವಲ್ಪ ಹವಾಮಾನ ತಂಪಾಗಿರ್ತದೆ. ಇದು ಬಹಳ ಇಂಪಾರ್ಟೆಂಟ್. ನಾವು ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ, ನಮ್ಮ ಸುತ್ತಮುತ್ತ ಇರುವಂತಹ ಹವಾಮಾನ ಎಷ್ಟು ಟೆಂಪರೇಚರ್ ಇದೆ ಅಂತ ಹೇಳಿ, ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅವಾಗ ಏನಾಗತ್ತೆ, ಆ ರಾಸುಗಳು ಸ್ವಲ್ಪ ಆರಾಮಾಗಿರ್ತಾವೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ, ಇಲ್ಲ ನಾವು ಒಳಗಡೆನೆ ಕಟ್ಟಿದೀನಿ, ನಾನು ಹೊರಗಡೆ ಬಿಟ್ಟಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಇರ್ತದೆ. ಬಟ್ ಮನೆಯ ಒಳಗಡೆ ಕೂಡ ಹೀಟ್ ಆದಾಗ ಏನಾಗುತ್ತೆ, ಅವು ಶಾಖದ ಒತ್ತಡ ಎಕ್ಸ್ಪ್ರೆಸ್ ಆದಾಗ ಪ್ರೊಡಕ್ಷನ್ ಆಟೋಮೆಟಿಕಲ್ ಕಡಿಮೆ ಆಗ್ಬಿಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಒಂದು. ಸೊ ಅದು ನೀರದು ಇನ್ನೊಂದು ಇಂಪಾರ್ಟೆಂಟ್. ಆಮೇಲೆ ಜೊತೆಗೆ ಹವಾಮಾನ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಫ್ಯಾನ್ ನಮ್ಮಲ್ಲಿ ಏನಾಗಿದೆ ಬರೀ ನಮಗಷ್ಟೇ ಫ್ಯಾನ್ ಅನ್ನೋದೊಂದು, ರಾಸುಗಳು ಹೆಂಗಿದ್ರು ನಡೀತದೆ ಅಂತ ಹೇಳಿ, ಆ ಥರ ಆಗಂಗಿಲ್ಲ. ಅವುಗಳು ಒಂದು 30°C 99°C ಅವು ಆರಾಮಾಗಿರ್ತವೆ, ಏನು ವ್ಯತ್ಯಾಸ ಆಗಂಗಿಲ್ಲ ಆರೋಗ್ಯದಲ್ಲಿ. 30 ದಾಟದ ಮೇಲೆ ಶಾಖದ ಒತ್ತಡ ಶುರುವಾಗ್ತದೆ. ಆ ಟೈಮಲ್ಲಿ ಈಗ ಆಲ್ಮೋಸ್ಟ್ ಇರೋದು ನಾವು ನೋಡ್ತಾ ಇದ್ದೀವಿ, ಮಧ್ಯಾಹ್ನ ತುಂಬಾ ಸೆಕೆ ಇರೋದ್ರಿಂದ ಈ ಟೈಮಲ್ಲಿ ಶಾಖದ ಒತ್ತಡ ಜಾಸ್ತಿ ಆದಾಗ ಅವುಗಳ ದೇಹದ ಶಾಖ ಕೂಡ ಸ್ವಲ್ಪ ಜಾಸ್ತಿ ಆಗುವ ಸಂಭವ ಇರುತ್ತದೆ. ಹೀಗಾಗಿ ಅವಕ್ಕೆ ಸ್ವಲ್ಪ ತಂಪಾದ ಗಾಳಿ ಇರುವಂತಹ ಜಾಗದಲ್ಲಿ ಕಟ್ಟಾಕ್ಬೇಕು, ಅದಕ್ಕೆ ತಂಪಾದ ನೀರನ್ನ ಕೊಡಬೇಕು. ಮರಗಳಿದ್ರೆ ಅಂತಹ ಕಡೆ ಕಟ್ಟಿದ್ರೆ ಇನ್ನೂ ಉತ್ತಮ, ಮರದ ನೆರಳಲ್ಲಿ ಅವು ಆರಾಮಾಗಿರ್ತವೆ. ಇದನ್ನೆಲ್ಲ ನೋಡ್ಕೊಂಡು ರೈತರು ಅವಾಗ ಆರೋಗ್ಯ ಕಡೆ ಗಮನ ಕೊಡಬಹುದು, ಇಲ್ಲಾಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಎಲ್ಲ ಸಂಭವ ಇರ್ತದೆ. ಅನಿಲ್ ಕುಮಾರ್ ಜಿ ಕೆ ಅವರೇ, ಈಗ ರಾಸುಗಳು ಇರ್ಬೋದು ಮೇಕೆ ಕುರಿಗಳಿರ್ಬೋದು, ಅಂದ್ರೆ ನಾವು ಬೇಸಿಗೆ ಒಳಗೆ ಆಹಾರದ ಸಮಸ್ಯೆಯನ್ನು ಎದುರಿಸ್ತೀವಿ ನಾವು. ಅಂದ್ರೆ ಆಹಾರ ಸ್ವಲ್ಪ ಕಡಿಮೆ ಇದ್ರೂ ಕೂಡ ತುಂಬಾ ಪೌಷ್ಟಿಕವಾದ ಆಹಾರ ಬೇಕಾಗ್ತದೆ. ಮೊದಲಿನೊಂದು ಕಾಲ ಇತ್ತು, ಎತ್ತುಗಳನ್ನು ಹೊಲದಲ್ಲಿ ಉಳಿಗೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅವಕ್ಕೆ ಬಹಳ ಶಕ್ತಿ ಬೇಕಾಗ್ತಿತ್ತು. ಅವಾಗೆಲ್ಲ ನಮ್ಮ ಹಿರಿಯರ ಕಾಲದಾಗಿಂದ ಆ ಹುಳಿಕಾಳು ಆಮೇಲೆ ಕೆಲವೊಂದು ತೊಗರಿ ಇವೆಲ್ಲ ಕೂಡಿ ನೆನೆಸಿಟ್ಟು ಮತ್ತು ಪೌಷ್ಟಿಕಾಂಶಗಳೊಂದಿಗೆ ಅದನ್ನು ಕೊಡ್ತಾ ಇದ್ರು. ಅಂದರೆ ಮನೆಯಲ್ಲೇ ಮಾಡಿದ್ದಂಥ ಕೆಲವೊಂದಿಷ್ಟು ಕೊಡ್ತಾ ಇದ್ರು, ದಷ್ಟಪುಷ್ಟವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಅವ್ರು ಹೇಳಿದಂಗೆ ಕೆಲಸ ಮಾಡ್ತಾ ಇದ್ವು. ಈಗ ಆ ಹೊಲದಲ್ಲಿ ಕೆಲಸ ಮಾಡೋ ಪ್ರವೃತ್ತಿ ಕಡಿಮೆ ಆಗಿದೆ. ಅಂದರೆ ತಾವು ಹೇಳಿದಂಗೆ ಹೈನುಗಾರಿಕೆ ಮೇಲೆಯೇ ಅವಲಂಬನೆ ಇರೋದ್ರಿಂದ ಆ ಒಂದು ಉತ್ಪನ್ನಕ್ಕೆ ನಮಗೆ ತೊಂದರೆ ಆಗೋದರ ಥರ ಜಾನುವಾರುಗಳ ಒಂದು ಆಹಾರ ಕ್ರಮವನ್ನು ನಾವು ನೋಡಬೇಕಾಗ್ತದೆ. ಹೇಗೆ ಆಹಾರ ದಾಸ್ತಾನುಗಳನ್ನು ನಾವು ಮಾಡಬೇಕಾಗ್ತದೆ, ಮೇವಿನ ಬಣವಿ ಬೇಕಾಗ್ತದೆ, ಆಮೇಲೆ ಹಸಿ ಮೇವನ್ನು ಕೂಡ ತಂದು ಕೊಡಬೇಕಾಗ್ತದೆ. ಹೀಗೆ ಏನು ಒಟ್ಟಾರಿ ಮೇವಿನ ನಿರ್ವಹಣೆ ರಾಸುಗಳ ಒಂದು ಆರೋಗ್ಯವನ್ನು ಕಾಪಾಡೋ ನಿಟ್ಟಿನೊಳಗೆ, ಪೌಷ್ಟಿಕವಾದ ಅವರ ಅವುಗಳ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನೊಳಗೆ ಹೆಂಗೆ ಸಹಕಾರಿ ಆಗ್ತದೆ, ಅದರ ನಿರ್ವಹಣೆ ಹೇಗೆ ಅಂತೀರಾ? ಇವತ್ತು ನಾವು ಜಾನುವಾರು ಸಾಕಾಣಿಕೆ ಎಸ್ಪೆಷಲಿ ಅದರಲ್ಲೂ ಕೂಡ ಹೈನುಗಾರಿಕೆ ಮಾಡೋರು ಲಾಭದಾಯಕವಾಗಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಈ ಲಾಭದಾಯಕವಾಗಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ತಾವು ಕೇಳಿದ ಹಾಗೆ ಅವುಗಳಿಗೆ ಕೊಡುವಂತ ಆಹಾರ ಏನಿದೆ ಅವುಗಳ ಬಗ್ಗೆ ಬಹಳ ಗಮನ ಇಡಬೇಕು. ಇಲ್ಲ, ಯಾಕಂದ್ರೆ ಇವತ್ತು ಏನೇ ಲೆಕ್ಕಾಚಾರ ಮಾಡಿದ್ರು ನಿಮಗೆ 60-70% ಖರ್ಚು ನಿಮಗೆ ಆಹಾರದ ಮೇಲೆ ಬರ್ತದೆ. ಸೊ ಇದು ಬಹಳ ಮುಖ್ಯ. ಸೊ ಸಾಧ್ಯ ಆದಷ್ಟು ನಮ್ಮಲ್ಲೇ ಬೆಳೆಯುವಂತಹ ಆಹಾರವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ನಮಗೆ ಖರ್ಚು ಉಳಿತದೆ. ಇದು ಒಂದು. ಎರಡನೇದು, ಯಾಕಂದ್ರೆ ಈ ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ಕೊಡಬೇಕಾಗ್ತದೆ ಮತ್ತೆ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಬೇಸಿಗೆಯಲ್ಲಿ ಯಾರಿಗಾದರೂ ನೀರಿನ ಲಭ್ಯತೆ ಇದ್ರೆ ಸೊ ನಾವು ಫಾಡರ್ ಬೆಳ್ಕೊಬಹುದು, ಮೇವಿನ ಬೆಳೆಗಳನ್ನ ಬೆಳೆದ್ಕೊಂಡು ಅದ್ರ ಜೊತೆಗೆ ನೀವು ಬಣವೆ ಏನು ಹಾಕಿರ್ತೀರಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ. ಮತ್ತೆ ಇಲ್ಲಿ ನಮ್ಮಲ್ಲಿ ಈಗಾಗಲೇ ನೋಡ್ತಾ ಇದೀವಿ, ನಿಮಗೆ ಲಭ್ಯ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಕಡಿಮೆ ಇದೆ. ಹೊರಗಡೆ ಮಾರ್ಕೆಟಿಂದ ತರಬೇಕು ಅಂದ್ರೂ ಖರ್ಚು ಜಾಸ್ತಿ ಇದೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ಅವುಗಳು ವೇಸ್ಟ್ ಆಗದ ಹಾಗೆ ನಾವು ಉಪಯೋಗ ಮಾಡಬೇಕು. ಈ ಬೇಸಿಗೆ ಸಮಯದಲ್ಲಿ ಉದಾಹರಣೆ, ಒಂದು 4-5 ತಿಂಗಳು ಒಂದು 25-30 kg ಒಂದು ಆಕಳ ತಿಂತಾ ಇದ್ರೆ ಇವತ್ತು ಅಷ್ಟು ಕೊಟ್ಟರೆ ಅಷ್ಟು ತಿನ್ನಂಗಿಲ್ಲ ಅದು, ಅವು ತಿನ್ನುವಂತಹ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ಬಿಟ್ಟಿರ್ತದೆ. ಆದರೆ ಹಾಲು ಉತ್ಪಾದನೆ ಕುಂಠಿತ ಆಗಬಾರ್ದು ಅಂದರೆ ಅದಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶ ಸಿಗಲೇಬೇಕಾಗ್ತದೆ, ಇಲ್ಲ ಅಂದರೆ ಆಟೋಮೆಟಿಕ್ ಆಗಿ ಅದರ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ಇದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಸಾಂದ್ರತೆ ಅಂತ ಹೇಳ್ತೀವಿ, ಡೆನ್ಸಿಟಿ ಅಂತ ಹೇಳಿ. ಪೌಷ್ಟಿಕಾಂಶದ ಡೆನ್ಸಿಟಿ, ಬರೀ 25 kg ತಿನ್ನುವಂಥದ್ದು ಬರೀ 20 kg ತಿಂತಾ ಇದೆ ಅಂದರೆ ಆ 20 kg ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗುವ ರೀತಿಯಲ್ಲಿ ನಾವು ನೋಡ್ಕೊಬೇಕು. ಇದು ಬಹಳ ಇಂಪಾರ್ಟೆಂಟು. ಎರಡನೇದು, ಈಗ ತುಂಬ ಹವಾಮಾನ ಜಾಸ್ತಿ ಆದಾಗ ಅವು ತಿನ್ನಕ್ಕೆ ಮನಸ್ಸು ಬರೋಂಗಿಲ್ಲ ಅವಕ್ಕೆ. ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, ಸಾಧ್ಯ ಆದಷ್ಟು ಆಹಾರವನ್ನು ಕೊಡುವ ಸಮಯವನ್ನು ನಾವು ನಾವು ಬದಲಾವಣೆ ಮಾಡಬೇಕು. ನಾನು ಆಗಲೇ ಹೇಳಿದಂಗೆ ಕೆಲಸ ಕೂಡ ತಂಪಾದ ಸಮಯದಲ್ಲಿ ಮಾಡಬೇಕಾಗತ್ತೆ. ಅದೇ ರೀತಿ ಆಹಾರ ಕೊಡೋದನ್ನು ಕೂಡ ನೀವು ಸಾಧ್ಯವಾದಷ್ಟು 25 ಕೆಜಿ ನೀವು ಆಹಾರ ಕೊಡ್ತಾ ಇದ್ರೆ ಅದರಲ್ಲಿ ಒಂದು 15-18 ಕೆಜಿಯಷ್ಟು ಬೆಳಿಗ್ಗೆ ಇಲ್ಲಾಂದ್ರೆ ಸಂಜೆಯ ನಂತರ ಅಂದ್ರೆ ಆಲ್ಮೋಸ್ಟ್ 60-70% ಅದನ್ನ ಆ ಟೈಮಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ರಿ. ಉಳಿದ ಸಮಯದಲ್ಲಿ ಒಂದು 4-5 ಕೆಜಿಯಷ್ಟು ಕೊಡುವಂತ ವ್ಯವಸ್ಥೆ ಮಾಡಿ ಅದರಿಂದಾಗಿ ಅದು ತಿನ್ನುವ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್ ಒಂದು. ಎಸ್ಪೆಷಲಿ ಹಾಲು ಕೊಡುವಂತಹ ಆಕಳಿಗೆ ಅಥವಾ ನಿಮ್ ಇತರ ರಾಸುಗಳಿಗೆ ಇದ್ರೆ ಕೂಡ ಅದನ್ನ ಮಾಡಬಹುದು. ಎರಡನೇದಾಗಿ ಹಸಿರು ಏನಾರು ಇದ್ರೆ ಬರೇ ಒಣಮೇವನ್ನ ಕೊಟ್ರೆ ಅವು ತಿನ್ನಂಗಿಲ್ಲ. ಸೊ ಹಸಿರಿದ್ರೆ ಏನ್ ಮಾಡಬಹುದು, ನೀವು ಒಣ ಮತ್ತೆ ಹಸಿರು ಎರಡನ್ನು ಮಿಕ್ಸ್ ಮಾಡಿ ಅದನ್ನ ಸಣ್ಣ 1-2 ಇಂಚಷ್ಟು ಕಟ್ ಮಾಡಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ನಾವೇನ್ ಮಾಡ್ತೀವಿ, ಅದು ಬಣವೆಲೆ ಏನಿದೆ ಅದನ್ನ ತಂದು ಹಂಗೆ ಹಾಕ್ತೀವಿ. ನಾವು 10 ಕೆಜಿ ಹಾಕಿದ್ರೆ ಅದು ಬರೀ 2-3 ಕೆಜಿ ತಿನ್ನತ್ತೆ. ನೆಕ್ಸ್ಟ್ ಡೇ ಅದನ್ನು ತಗೊಂಡೋಗಿ ಅದನ್ನ ತಿಪ್ಪೆಗೆ ಹಾಕ್ತೀವಿ, ಎಲ್ಲ ವೇಸ್ಟ್ ಆಗ್ತಾ ಇದೆ. ಈಗ ಮೇವಿನ ರೇಟ್ ಬಹಳ ಜಾಸ್ತಿ ಆಗ್ತಾ ಇದೆ, ಮೇವು ಎಲ್ರಿಗೂ ಸಿಗೋದಿಲ್ಲ. ಹಾಗಾಗಿ ಇರುವ ಮೇವನ್ನ ವೇಸ್ಟ್ ಆಗೋದಾಗಿ ಉಪಯೋಗ ಮಾಡೋದು ಬಹಳ ಇಂಪಾರ್ಟೆಂಟ್. ಮೂರನೇದು, ಈಗ ನಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಮನೆಯಲ್ಲೇ ಕಾಳುಗಳಿರ್ತದೆ, ಸೊ ಕಾಳುಗಳಿಗೆ 1/30%, ನಿಮ್ಮ ಮನೆಯಲ್ಲಿ ಹಿಂಡಿ ಏನಾದ್ರು ಲಭ್ಯ ಇದ್ರೆ ಅದೊಂದು 20-25%, ಅದು ಉಳಿದದ ಎಲ್ಲ ಭಾಗವನ್ನು ತೌಡನ್ನ ಆಲ್ಮೋಸ್ಟ್ ಒಂದು ಈಗ 50-45-47% ತೌಡ್ ಹಾಕಿ ಉಪ್ಪು ಹಾಕಬೇಕು. ಉಪ್ಪು ಬಹಳ ಇಂಪಾರ್ಟೆಂಟ್, 1%. ಜೊತೆಗೆ ಮಿನರಲ್ ಮಿಶ್ರಣ ಸಿಗ್ತದೆ ನಿಮಗೆ ಮಾರ್ಕೆಟಲ್ಲಿ, ಅಥವಾ ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಅವರು ಮಿನರಲ್ ಮಿಶ್ರಣ ಕೊಡ್ತಾ ಇದ್ದಾರೆ, ಅದನ್ನ ಕೂಡ 2% ಇಷ್ಟನ್ನ ಮಿಕ್ಸ್ ಮಾಡಿ 1 ವಾರಕ್ಕೆ ಎಷ್ಟು ಬೇಕು ಇಟ್ಟುಕೊಂಡು 1 ಲೀಟರ್ ಹಾಲು ಕೊಟ್ರೆ 500 ಗ್ರಾಮ್. ಸೊ ಈ ರೀತಿ ಪ್ರಮಾಣದಲ್ಲಿ ಕೊಡಬಹುದು. ಸೊ ಇದನ್ನ ಸಪೋಸ್ ನೀವು ಕೊಡುವಂತ ಹುಲ್ಲನ್ನ ಏನಾದ್ರೂ ಕಡಿಮೆ ತಿಂತಾ ಇದೆ ಅಂದಾಗ ಈ ಪ್ರಮಾಣವನ್ನು ನೀವು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಐ ತಿಂಕ್ ನೀವು ಹಾಲು ತುಂಬಾ ಕಡಿಮೆ ಆಗದ ಹಾಗೆ ನೋಡ್ಕೊಬಹುದು. ರಸಮೇವ ಯಾರಾದ್ರೂ ಮಾಡಿ ಇಟ್ಕೊಂಡಿದ್ರೆ ಅಂತವರು ಕೂಡ ರಸಮೇವ ಉಪಯೋಗಿಸಬಹುದು. ಇಲ್ಲ ನಾನು ಹೊರಗಡೆಯಿಂದ ತರುವಂತಹ ನನಗೆ ಸಾಧ್ಯತೆ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಅದು ಕೂಡ ಮಾಡಬಹುದು. ರಸಮೇವೆಲ್ಲ ಈ ಮೊದಲೇ ಮಾಡಬೇಕಾಗ್ತದೆ, ಮಳೆಗಾಲ ನಿಲ್ಲುವ ಸಮಯದಲ್ಲೇ ನೀವು ಯಾವಾಗ ನಿಮ್ಗೆ ಗೋವಿಂಜಾಳ ಲಭ್ಯತೆ ಇರುತ್ತೆ ಆ ಟೈಮಲ್ಲೇ ಮಾಡಿಟ್ಕೊಂಡ್ರೆ ಈ ಟೈಮಲ್ಲಿ ಅದರ ಉಪಯೋಗ ಚೆನ್ನಾಗಾಗ್ತದೆ. ಸೊ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಾಗ ಏನಾಗುತ್ತೆ, ಕಡಿಮೆ ಖರ್ಚಲ್ಲಿ ಉತ್ಪಾದನೆ ಕಡಿಮೆ ಆಗದ ಹಾಗೆ ಆರೋಗ್ಯ ಕೂಡ ರಾಸುಗಳಿಗೆ ಚೆನ್ನಾಗಿರೋ ರೀತಿಯಲ್ಲಿ ನೀವು ಮೇಂಟೈನ್ ಮಾಡಬಹುದು. ಅನಿಲ್ ಕುಮಾರ್ GK ಅವರೇ, ಈಗ ಬೇಸಿಗೆ ಇದ್ರೂ ಕೂಡ ಕೆಲವೊಂದು ತೋಟಗಳಲ್ಲಿ ನೀರಿನ ಅನುಕೂಲತೆ ಇರ್ತದೆ, ಅವ್ರು ಹಸಿ ಮೇವನ್ನ ಬೆಳಿಬಹುದು, ಮತ್ತೆ ಅದು ಬಹಳ ಮುಖ್ಯವಾಗಿ ಪೌಷ್ಟಿಕವಾಗಿ ನಾವು ಬೆಳಿಬೇಕಾಗ್ತದೆ. ಇವತ್ತು ಭೂಮಿಯ ಗುಣಮಟ್ಟ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೆ, ಬಂಜರು ಆಗ್ತಾ ಇದೆ. ಅತಿ ಹೆಚ್ಚು ಯೂರಿಯಾ ಮತ್ತು ಇತರ ರಾಸಾಯನಿಕಗಳ ಉಪಯೋಗದಿಂದ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗಿದೆ. ಈಗ ಒಂದು ಸಾವಯವ ರೀತಿಯಿಂದ ಮೇವನ್ನು ಬೆಳೆದ್ರೆ ಖಂಡಿತವಾಗಿ ಆ ಜಾನುವಾರುಗಳಿಗೆ ಬಹಳ ಇಷ್ಟವಾದಂಥ ಊಟವನ್ನು ನಾವು ಕೊಡ್ಬೋದು. ಆ ನಿಟ್ಟಿನೊಳಗೆ ಹೇಗೆ ಈ ಮೇವನ್ನು ಹಸಿ ಮೇವನ್ನು ಬೆಳಿಬೇಕು ಅಂತಂದರೆ ನೀರಿನ ಅನುಕೂಲತೆ ಇದ್ದವರು ಒಂದು 40-50 ದಿವಸದ ಇವುಗಳನ್ನು ಕೂಡ ಮಾಡ್ಕೋಬಹುದು. ಅಥವಾ ಈಗ ಅದು ಮೇವು ಬೆಳೀತಾ ಇದ್ರೆ, ಹುಲ್ಲು ಬೆಳೀತಾ ಇದ್ರೆ ಕಂಟಿನ್ಯೂಸ್ ಆಗಿ ಒಂದು ಕಡೆನೇ ಅಲ್ಲಿ ನೀರಿರೋಂಗೆ ನೋಡ್ಕೊಂಡ್ರೆ ಅವಕ್ಕೊಂದು ತಂಪು ಆಗ್ತದೆ, ಅಲ್ಲಿ ಮೇಲಕ್ಕೂ ಅನುಕೂಲ ಆಗ್ತದೆ. ಆ ಥರ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಬೋದು. ಅದರಿಂದ ಒಂದು ಜಾನುವಾರುಗಳ ಆರೋಗ್ಯ ಗುಣಮಟ್ಟದ್ದಾಗಿರ್ತದೆ, ಚಲೋ ಹಾಲು ಉತ್ತಮವಾದ ಇಳುವರಿ ಕೊಡ್ತಾವೆ, ಮತ್ತೆ ಮನಸ್ಸಿಗೂ ಕೂಡ ಸಮಾಧಾನ ಇರ್ತದೆ. ಆ ನಿಟ್ಟಿನೊಳಗೆ ಈ ಬೇಸಿಗೆಯಲ್ಲಿ ಯಾವ ರೀತಿ ರೈತ ಬಾಂಧವರಿಗೆ ತಾವು ಸಲಹೆ ನೀಡ್ತೀರಾ? ಈಗ ಯಾರಿಗೆ ನೀರಿನ ಲಭ್ಯತೆ ಇದೆ ಅಂತವರು ಗೋವಿಂಜೋಳ ಎನಿ ಟೈಮ್ ಬೆಳಿಬಹುದು. ಸೊ ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ನಮ್ಮಲ್ಲಿ ಎಷ್ಟು ರಾಸುಗಳಿದೆ ನೋಡ್ಕೊಂಡು ಸೊ ಅದನ್ನ ಪ್ರತಿ ತಿಂಗಳು ಅದನ್ನ ಬಿತ್ತನೆ ಮಾಡಿ ಪ್ರತಿ ತಿಂಗಳು ಅವೈಲೇಬಲ್ ಇರೋ ರೀತಿ ಮಾಡ್ಕೊಬಹುದು. ಸೊ ಯಾರಿಗಾದ್ರೂ ಜಾಸ್ತಿ ಜಾಗ ಇದ್ರೆ ಅಂಥವರು ಅದನ್ನ ಬೆಳೆದು 70-75 ದಿನಕ್ಕೆ ಕಟಾವು ಮಾಡಿ ರಸಮೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಆ ರೀತಿ ಉಪಯೋಗ ಮಾಡಬಹುದು. ತೋಟಗಳಿದ್ರೆ ತೋಟದ ನೆರಳಲ್ಲಿ ಇದು ಅಷ್ಟೊಂದು ಬೆಳವಣಿಗೆ ಆಗಂಗಿಲ್ಲ, ಅಂಥವ್ರು ಗಿನಿ ಹುಲ್ಲು ಹಾಕಿ ಮೇಂಟೈನ್ ಮಾಡಬಹುದು. ಈ ರೀತಿ ಬೇರೆ ಬೇರೆ ನಮ್ಮ ಜಾಗದಲ್ಲಿ ಲಭ್ಯತೆ ಏನಿದೆ ನೋಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನಾವು ಒಂದೇ ದಿನ ಬೆಳೆಯೋದಕ್ಕಾಗೋದಿಲ್ಲ. ಸೊ 2-3 ರೀತಿಯ ಮೇವನ್ನ ಬೆಳ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ಈಗ ಕುದುರೆ ಮೆಂತೆ ಅಂತ ಒಂದಿದೆ, ಅದನ್ನ ಕೂಡ ಬೆಳಿಬಹುದು. ಜೋಳ ಮತ್ತೆ ಗೋವಿನ ಜೋಳ 70%, ಕುದುರೆ ಮೆಂತೆ 30% ಉಪಯೋಗಿಸಿದ್ರೆ ನೀವು ದಾಣೆ ಮಿಶ್ರಣ ಉಪಯೋಗಿಸೋ ಅವಶ್ಯಕತೆ ಇರಂಗಿಲ್ಲ. ಒಂದು 4-5 ಲೀಟರ್ ವರೆಗೂ ಅಂದ್ರೆ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಕ್ವಾಲಿಟಿ ಮೇವು ಸಿಕ್ಕರೆ ದಾಣೆ ಮಿಶ್ರಣದ ಖರ್ಚು ಉಳಿಸಬಹುದು. ಸೊ ಇದು ಬಹಳ ಜನ ರೈತರು ಇದನ್ನ ಅರ್ಥ ಮಾಡ್ಕೊಬೇಕು. ತೋಟ ಇರೋರು ಏನ್ ಮಾಡಬಹುದು, ತೋಟದ ಬದುಗಳಲ್ಲಿ ನೀವು ಜೊಗಚೆ ನುಗ್ಗೆ ಇಂತಹ ಗಿಡಗಳನ್ನ ನಾಟಿ ಮಾಡಿ ಅವುಗಳಲ್ಲಿ ಎಲೆ ಅದರಲ್ಲಿ ಬಹಳಷ್ಟು ಜಾಸ್ತಿ ಪ್ರೋಟೀನ್ ಇರ್ತದೆ. ಸೊ ಆ ಎಲೆಗಳನ್ನ ಈ ಸಮಯದಲ್ಲಿ ಅದು ಯಾವುದೇ ರೀತಿಯ ಪ್ರಾಣಿಗಳಿರ್ಬೋದು, ಹೈನು ರಾಸು ಇರ್ಬೋದು, ಕುರಿ ಮೇಕೆ ಇರ್ಬೋದು, ಈವನ್ ಕೋಳಿಗಳಿಗೆ ಕೂಡ ನೀವು ಆ ಎಲೆಯನ್ನ ಹಾಕಿ ಅದಕ್ಕೆ ಫೀಡ್ ಮಾಡಬಹುದು. ಇದು ಮಾಡಬಹುದು. ನಮ್ಮಲ್ಲಿ ಈಗೆಲ್ಲ ಸಾಕಷ್ಟು ಜನರಿಗೆ ಅಜೋಲಾ ಬೆಳೆಯುವಂತಹ ಎಲ್ಲ ಅದು ಗೊತ್ತಿರ್ತದೆ. ಅಜೋಲಾವನ್ನ ಬೆಳೆದು ಒಣ ಹುಲ್ಲು ಅಥವಾ ಒಣ ಕಣಿಕೆ ಇದ್ರೆ ಅಂತ ಟೈಮಲ್ಲಿ ಕಣಿಕೆಗೆ ಏನ್ ಮಾಡ್ಬೇಕಾಗ್ತದೆ, ಅಜೋಲಾವನ್ನ ಹಾಕಿ ಫೀಡ್ ಮಾಡುವಂಥದ್ದು, ಅವಾಗ ಪ್ರೋಟೀನ್ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದಾಗೆ ನಡೆಸಬಹುದು, 3-4 ತಿಂಗಳವರೆಗೂ ಮ್ಯಾನೇಜ್ ಮಾಡಬಹುದು. ಅನಿಲ್ ಕುಮಾರ್ GK ಅವರು, ಈಗ ರೈತ ಉತ್ಪಾದಕ ಕಂಪನಿಗಳು ಬಂದ ಮೇಲೆ ಸಾಕಷ್ಟು ರೈತ ಸಂಘಟನೆಗಳು ಜಾಗೃತ ಆಗಿವೆ, ಆಮೇಲೆ ಕುರಿ ಮತ್ತು ಆಡು ಸಾಕಣೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಹಾಗೇನೆ ರಾಸುಗಳ ಸಾಕಣೆ, ಹೀಗೆ ಒಂದು ಉದ್ಯಮ ಮಾಡಿ ಬೆಳೀತಾ ಇರುವಂತವ್ರಿಗೆ ತಾವು ಏನು ಸಲಹೆಗಳನ್ನು ಕೊಡ್ತೀರಿ? ಈ ಒಂದು ಬೇಸಿಗೆ ಸಮಯದೊಳಗೆ ಹೇಗೆ ಖರ್ಚನ್ನ ಉಳಿಸ್ಬೋದು, ಮತ್ತು ಜಾನುವಾರುಗಳಿರ್ಬೋದು, ಕುರಿ ಮತ್ತು ಮೇಕೆ ಇವುಗಳ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಇಳುವರಿ ಪಡೀಲಿಕ್ಕೆ ರೈತ ಉದ್ಯಮದಾರರಿಗೆ ಹೇಗೆ ತಾವು ಸಲಹೆ ನೀಡುತ್ತೀರಿ? ಕುರಿ ಮತ್ತು ಮೇಕೆ ಅಥವಾ ಕೋಳಿ ಇರ್ಬೋದು, ಎಲ್ಲ ಪ್ರಾಣಿಗಳು ಜಾನುವಾರುಗಳಿಗೆ ಈ ಶಾಖದ ಉಷ್ಣತೆ ಏನಿದೆ ಅದು ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರೇ ಬೀರ್ತದೆ. ಹಾಗಾಗಿ ನಾವು ನಮ್ಮ ರೊಟೀನ್ ಅಂತ ಏನಿದೆ ದೈನಂದಿಕವಾಗಿ ನಾವೇನು ಮಾಡ್ತೀವಿ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅಂದರೆ ನಾವು ಆಹಾರ ಕೊಡುವಂಥ ಸಮಯ ಇರ್ಬೋದು, ಅವುಗಳನ್ನು ಹೊರಗಡೆ ಬಿಡುವಂಥ ಸಮಯ, ಇದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ತಣ್ಣಗೆ ಇರುವಂತಹ ಸಮಯದಲ್ಲಿ ಹೊರಗಡೆ ಬಿಡಿ, ನೆರಳಲ್ಲಿ ಹೊರಗಡೆ ಬಿಡಿ, ಬಿಸಿಲಲ್ಲಿ ಬಿಡಬೇಡ್ರಿ. ಈ ರೀತಿ ಮಾಡೋದ್ರಿಂದ ಅವುಗಳ ಆರೋಗ್ಯವನ್ನು ಏನು ಸಮಸ್ಯೆ ಆಗದ ಹಾಗೆ ಮೇಂಟೈನ್ ಮಾಡ್ಬೋದು. ಇನ್ನೊಂದು, ಬರೇ ಒಣ ಕಣಿಕೆ ಕೊಡುವಂಥದ್ದು, ಒಣ ಹೊಟ್ಟು ಕೊಡುವಂಥದ್ದನ್ನ ಬರೇ ಅಷ್ಟೇ ಕೊಟ್ಟಾಗ ಏನಾಗುತ್ತೆ, ಶಾಖ ಆಟೋಮೆಟಿಕ್, ಯಾಕಂದ್ರೆ ಜೀರ್ಣ ಆಗುವಾಗ ಬಹಳಷ್ಟು ಶಾಖ ಉತ್ಪನ್ನ ಆಗುತ್ತೆ ಅವುಗಳ ದೇಹದಲ್ಲಿ. ಹಾಗಾಗಿ ಅದನ್ನ ಕೊಟ್ಟಾಗ ಏನಾಗುತ್ತೆ, ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಆಗುತ್ತೆ, ಬೆಳವಣಿಗೆ ಸರಿ ಆಗಂಗಿಲ್ಲ ಕುರಿ ಮತ್ತು ಆಡುಗಳಲ್ಲಿ. ಸೊ ಅದನ್ನ ಕೊಡುವಾಗ ಏನ್ ಮಾಡ್ಬೇಕಾದ ಸಾಧ್ಯ ಆದಷ್ಟು ನೀವು ಹಸಿರು ಹುಲ್ಲು ಏನಾದ್ರು ಅವೈಲೇಬಲ್ ಇದ್ರೆ ಮಿಶ್ರಣ ಮಾಡಿ ಕೊಡಬಹುದು. ಇಲ್ಲವಾದಲ್ಲಿ ಏನ್ ಮಾಡಬಹುದು, ನೀವು ಈ ಇವುಗಳನ್ನ ಪೌಷ್ಟಿಕತೆಯನ್ನು ಜಾಸ್ತಿ ಮಾಡಿಕೊಡುವಂತ ಒಂದು ವಿಧಾನ ಇದೆ ನಮ್ಮಲ್ಲಿ. ಏನಾದ್ರೆ ಎಲ್ಲ ಸಣ್ಣದಾಗಿ ಅದನ್ನ ಕಟ್ ಮಾಡಿ ಅದಕ್ಕೆ ಉಪ್ಪಿನ ನೀರು, ಬೆಲ್ಲದ ನೀರು ಅಥವಾ ಕಾಕಂಬಿ ಇದ್ರೆ ಕಾಕಂಬಿ, ಇದನ್ನ ಮಿಶ್ರಣ ಮಾಡಿ ಕೊಡುವಂತ ಒಂದು ಪದ್ಧತಿನ ಅಳವಡಿಸ್ಕೊಬಹುದು. ಸೊ ಈ ರೀತಿ ಮಾಡಿದ್ರೆ ಏನಾಗತ್ತೆ, ಬೆಳವಣಿಗೆ ಕೂಡ ಚೆನ್ನಾಗಾಗ್ತದೆ. ಸೊ ಇದು ಕುರಿಗಳಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾದ್ರೆ ರೋಗಗಳು ಬಹಳ ಬೇಗ, ರೆಸ್ಪಿರೇಟರಿ ಇನ್ಫೆಕ್ಷನ್, ಶ್ವಾಸಕೋಶದ ಸಮಸ್ಯೆಗಳು ಬಹಳ ಬೇಗ ಬಂದ್ಬಿಡ್ತದೆ. ಹಾಗಾಗಿ ಅವುಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ರೋಗಗಳು ಆ ತರ ಏನಾರ ಕಂಡ ತಕ್ಷಣ ನಿಮ್ಮ ಹತ್ತಿರದಲ್ಲಿರುವಂತಹ ತಜ್ಞ ಪಶುವೈದ್ಯಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಏನ್ ಸಮಸ್ಯೆ ಇದೆ ಅವ್ರಿಗೆ ಹೇಳಿ, ಅವ್ರು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೋಳಿಗಳಲ್ಲಿ ಕೂಡ ಆದಷ್ಟು ನೆರಳಲ್ಲಿ ಅವುಗಳನ್ನ ಮೇಯೋದಕ್ಕೆ ಬಿಡಿ. ನಮ್ಮಲ್ಲಿ ಹೊರಗಡೆ ಬಿಟ್ಬಿಡ್ತೀವಿ, ಅದಕ್ಕೆ ಏನ್ ಸಿಗ್ತಾ ಇದೆ ಅದನ್ನ ನೋಡಂಗಿಲ್ಲ ನಾವು. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಈಗ ನೀರ್ ಸಿಗಂಗಿಲ್ಲ ಅವಕ್ಕೆ ಬೆಳಗ್ಗೆ ಟೈಮಲ್ಲಿ. ಸೊ ಅಲ್ಲಲ್ಲಿ ಏನ್ ಮಾಡಬಹುದು, ಎಲ್ಲಿ ಅವು ಮೇವನ್ನು ತಿಂತಾ ಇದೆ ಅಂತ ಕಡೆ ನೀರನ್ನ ಸಣ್ಣ ಪಾತ್ರೆಯಲ್ಲಿ ಅಲ್ಲಲ್ಲಿ ಇಡಬೇಕು. ಆಗ ಏನಾಗತ್ತೆ, ಪ್ರತಿ ಕೋಳಿ 1 ಗ್ರಾಮ್ ಮೇವು ತಿಂದ್ರೆ 2 ಗ್ರಾಮ್ ನೀರು ಬೇಕಾಗ್ತದೆ. ದೊಡ್ಡ ಕೋಳಿ ಆಲ್ಮೋಸ್ಟ್ 100 ಗ್ರಾಮ್ ಮೇವು ತಿಂತದೆ ಒಂದ್ ದಿನಕ್ಕೆ, ಅಂದ್ರೆ ದಿನಕ್ಕೊಂದು 200 ಗ್ರಾಮ್ ಅಷ್ಟು ನೀರು ಬೇಕಾಗ್ತದೆ. ಹಂಗಾಗಿ ನೀರಿನ ಲಭ್ಯತೆ ಇರುವಂತಹ ಜಾಗಗಳಲ್ಲಿ ಇಡಬೇಕು. ಹೊರಗಡೆ ಬಿಟ್ಟರು ಬಹಳಷ್ಟು ಜನ ಅವರೇ ಫೀಡ್ ಕೊಡ್ತಾರೆ, ಅಂತವ್ರು ಕೂಡ ಕೊಡುವಂತಹ ಫೀಡ್ ಅನ್ನ ಏನ್ ಮಾಡ್ಬೇಕು, ಆ ನೆರಳಲ್ಲೇ ಇಡಬೇಕು. ಅದನ್ನ ಬಿಸಿಲಲ್ಲಿ ಇಡಕ್ ಹೋಗ್ಬೇಡಿ, ನೆರಳಲ್ಲಿಟ್ಟು ಅಲ್ಲೇ ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಏನಾಗುತ್ತೆ, ಆ ಟೈಮಲ್ಲಿ ಬೆಳವಣಿಗೆ ಚೆನ್ನಾಗಾಗ್ತದೆ. ತತ್ತಿ ಬಗ್ಗೆ ನಾನು ಈಗ ಮೊದಲೇ ಹೇಳಿದೆ, ತತ್ತಿ ಏನಾಗತ್ತೆ, ತತ್ತಿಯ ಬೇಗ ಹೊಡೆಯುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೂ ಸ್ವಲ್ಪ ಕ್ಯಾಲ್ಶಿಯಂ ಕೊಡಬೇಕಾಗ್ತದೆ, ಶೆಲ್ಗ್ರಿಟ್ ಸಿಗತ್ತೆ ಸುಣ್ಣದ ಇದು, ಅದು ಫೀಡ್ ಕ್ವಾಲಿಟಿ, ಅದನ್ನು ಕೊಡಬೇಕು. ಹಾಲು ಒಂದು ಹಾಲಲ್ಲಿ ಏನಾಗುತ್ತೆ, ಕ್ವಾಲಿಟಿ ಕಡಿಮೆ ಆಗ್ತದೆ. ಬೇಸಿಗೆಯಲ್ಲಿ ಏನಾಗತ್ತೆ, ಒಂದು ಮೇವನ್ನು ತಿನ್ನುವ ಪ್ರಮಾಣ ಕಡಿಮೆ ಆದಾಗ ಅವು ಮೆಲುಕು ಹಾಕೋದು ಕಡಿಮೆ ಆಗ್ತದೆ. ಮೆಲುಕು ಹಾಕೋದು ಕಡಿಮೆ ಆದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಅದು pH ಅದು ಕಡಿಮೆ ಆಗ್ತದೆ. ಹಂಗಾಗಿ ಏನಾಗುತ್ತೆ, ಅಸಿಡೋಸಿಸ್ ಅಂತ ಒಂದು ಸಮಸ್ಯೆ ಉಂಟಾಗ್ತದೆ. ಹೀಗಾಗಿ ಏನ್ ಮಾಡಬೇಕು, ನಾವೇನು ಫೀಡ್ ಕೊಡ್ತೀವಿ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತ ಅಡಿಗೆ ಸೋಡಾ, ಅದನ್ನ ಅಟ್ಲೀಸ್ಟ್ ಬೆಳಿಗ್ಗೆ 1 ಚಮಚ ಅಂದ್ರೆ ಅಟ್ಲೀಸ್ಟ್ 30-40 ಗ್ರಾಮ್, ಸಂಜೆ 1 ಚಮಚ ನೀವು ಕೊಡುವಂತ ದಾಣಿ ಮಿಶ್ರಣದಲ್ಲಿ ಮಿಶ್ರಣ ಮಾಡಿ ಕೊಟ್ಟಾಗ ಈ ಹಾಲಿನ ಕೊಬ್ಬಿನ ಅಂಶ ಕಡಿಮೆ ಆಗೋದು, ಅದರದ ಡಿಗ್ರಿ ಕಡಿಮೆ ಆಗೋದು, ಇಂತಹ ಸಮಸ್ಯೆಗಳನ್ನ ನೀವು ತಡೆಗಟ್ಟಬಹುದು. ಡಾಕ್ಟರ್ ಅನಿಲ್ ಕುಮಾರ್ GK ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ನಮ್ಮ ರೈತ ಬಾಂಧವರಿಗೆ ಪಶುಸಂಗೋಪನೆ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಈ ಕೃಷಿ ತಾಂತ್ರಿಕತೆಯನ್ನು ತಿಳ್ಕೊಂಡು ಅಂದರೆ ತಜ್ಞರ ಒಂದು ಸಂಪರ್ಕವನ್ನು ಯಾವಾಗಲೂ ಇಟ್ಕೊಳ್ಬೇಕು. ಈಗ ಜಾನುವಾರುಗಳಿಗೆ ಆರೋಗ್ಯ ತೊಂದರೆ ಆದಾಗ ಪಶು ವೈದ್ಯಾಧಿಕಾರಿಯ ಸಹಕಾರ ತೆಗೆದುಕೊಳ್ಬೇಕು. ಈಗ ನಮ್ಮ ಗೃಹಿಣಿಯರಿಗೆ ಸಾಕಷ್ಟು ಮಾಹಿತಿ ನೀಡಿಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಪಶು ಸಖಿಯರಿದ್ದಾರೆ, ಒಟ್ಟಾರೆ ಅವ್ರನ್ನೆಲ್ಲ ಸಹಾಯ ತೆಗೆದುಕೊಳ್ಬೇಕು. ಅಂದರೆ ನಮಗೆ ಬರುವಂಥ ನೆರವನ್ನು ತೆಗೆದುಕೊಂಡು ನಾವು ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಇವತ್ತು ಮೇವಿನ ನಿರ್ವಹಣೆಯನ್ನು ಮಾಡಿ ಪಶುಗಳ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಈ ಬೇಸಿಗೆಯನ್ನು ತುಂಬ ಸರಳವಾಗಿ ಯಾವುದೇ ತೊಂದರೆ ಇಲ್ಲದನ್ನು ಕಳಿಬಹುದು, ಮತ್ತು ಬರುವ ಇಳುವರಿ ವರಮಾನ ಕೂಡ ಕಡಿಮೆ ಆಗಲಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಒಂದು ಖರ್ಚು ಮಾಡೋದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ, ಒಂದೆರಡು ಮಾತು? ಈಗ ಜಾನುವಾರುಗಳನ್ನು ನಾವು ನಮ್ಮ ಮಕ್ಕಳ ರೀತಿಯಲ್ಲಿ ಸಾಕಿದ್ರೆ ಆವಾಗ ಆಟೋಮೆಟಿಕ್ಕಾಗಿ ಅವು ಚೆನ್ನಾಗಿರ್ತವೆ. ನಾವು ಅವುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅದಕ್ಕಿಂತ ಜಾಸ್ತಿ ಅವುಗಳು ನಮ್ಮನ್ನು ನೋಡ್ಕೊಂತವೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇಷ್ಟನ್ನು ನಾವು ಮಾಡಿದ್ರೆ ಸಾಕಾಗ್ತದೆ. ಡಾಕ್ಟರ್ ಅನಿಲ್ ಕುಮಾರ್ GK ಅವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪಶು ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿದ್ದರೆ ತಾವು ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಬೇಸಿಗೆ ಸಮಯದೊಳಗೆ ಸಾಕಾದ ಒತ್ತಡವನ್ನು ಹೆಂಗೆ ನಿರ್ವಹಿಸಬೇಕು, ಮತ್ತು ಮೇವಿನ ನಿರ್ವಹಣೆ ಹೇಗೆ, ನೀರಿನ ಒಂದು ನಿರ್ವಹಣೆ ಹೇಗೆ, ಎಷ್ಟು ಬೇಕಾಗ್ತದೆ ಅದ್ರ ಬಗ್ಗೆ ಹೇಳಿದಿರಿ. ಅಂದರೆ ಒಟ್ಟಾರೆ ಈ ಬೇಸಿಗೆಯೊಳಗೆ ಪಶುಗಳ ಪಾಲನೆ